ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಶಿಕಾರಿಪುರ ತಾಲೂಕು ವಿಠಲನಗರದ ಹಾಲು ಉತ್ಪಾದಕರ ಸಂಘದ ಕಾರ್ಯಚಟುವಟಿಕೆಗಳನ್ನು ಕುರಿತು ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಎನ್ ರಾಜಪ್ಪ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಶಿಕಾರಿಪುರ ತಾಲೂಕು ವಿಠಲನಗರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳಾದ ಶ್ರೀತ ಎಂ ರಾಜಪ್ಪನವರಿದ್ದಾರೆ. ಅವರ ಜೊತೆ ಮಾತಾಡ್ತಾ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ರಾಜಪ್ಪನವರೇ. ನಮಸ್ಕಾರ ರಾಜಪ್ಪನವರೇ. ಎಷ್ಟು ವರ್ಷದಿಂದ ನೀವು ಕಾರ್ಯದರ್ಶಿಗಳಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ? 11 ವರ್ಷ ಆಯ್ತು ಸರ್. 11 ವರ್ಷ. ಈಗ ಪ್ರಾರಂಭದಲ್ಲಿ ಎಷ್ಟು ಹಾಲು ಶೇಖರಣೆ ಆಗ್ತಿತ್ತು? 2 ಲೀಟರ್ ಆಗ್ತಿತ್ತು. ಬೆಳಗ್ಗೆ 10 ಲೀಟರ್, ಸಾಯಂಕಾಲ 2 ಲೀಟರ್. ಅದನ್ನ ನಾವು ನಮ್ಮೂರಲ್ಲಿ ಶೇಖರಣೆ ಮಾಡ್ಕೊಂಡು ಪಕ್ಕದ ಹಳ್ಳಿಗೆ ಹೋಗ ಅನ್ನೋ ಊರಿಗೆ ನಾವು ಸೈಕಲ್ ಮೂಲಕ ತಗೊಂಡೋಗಿ ಸಹಕಾರ ಸಂಘದಲ್ಲಿ ಹಾಕಿ ಅದರ ಮೇಲೆ ಒಕ್ಕೂಟಕ್ಕೆ ಓಡಾಡಿ ಆಮೇಲೆ ಬೇಕೇಂದ್ರ ತಗೊಂಡು, ಬೇಕೇಂದ್ರ ತಗೊಂಡಾಗ 18 ಲೀಟರ್ ಹಾಲಿತ್ತು ನಮ್ಮಲ್ಲೇ. ಅದಿಷ್ಟಕ್ಕೆ ಒಕ್ಕೂಟದವರು ವಿಠಲ್ ನಗರದಲ್ಲಿ ರಾಜಪ್ಪ ಚೆನ್ನಾಗಿ ಮಾಡ್ತಾನೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಮಗೆ ಲಾರಿ ಕಳಿಸ್ಕೊಡ್ತಿದ್ರು. ಪ್ರಾರಂಭದಲ್ಲಿ ಸೈಕಲ್ ಹೊಡೆದು ನೀವು ಹಾಲು ತಗೊಂಡೋಗಿ ಕೊಡ್ತಿದ್ರೆ? ಹೌದೌದೌದೌದು. ಪ್ರಾರಂಭದಲ್ಲಿ ನಮ್ಮಲ್ಲೇ ಸಂಘನೇ ಇದ್ದಿಲ್ಲ. ಸಂಘ ಇಲ್ದಾಗ ಇಲ್ಲಿ ನಮ್ಮಲ್ಲೇ ಹಾಲು ಅಳಿಸ್ಕೊಂಡು 6 ವರೆಗೆ ಹೋಗಿ ಸಹಕಾರ ಸಂಘ ಕಾಲ ಹಾಕಿ ರೈತರನ್ನೆಲ್ಲ ಬೆಳಗ್ಗೆ ಸಾಯಂಕಾಲ ಹಾಲು ಹಾಕ್ಬೇಕು ಅನ್ನೋದು ಗೊತ್ತನೇ ಇದ್ದಿಲ್ಲ ನಮ್ಮ ಸಂಘದಾಗ. ಅಂಥದ್ದನ್ನು ಅವರಿಗೆ ಮನೆ ಬಾಗಿಲಿಗೆ ಹೋಗಿ ಕದ ತೊಟ್ಟಿ ಅವ್ರನ್ನ ಎಬ್ಬಿಸಿ ಬೆಳಗ್ಗೆ ಸಾಯಂಕಾಲ ಹಾಲು ಈ ಥರ ಹೈನುಗಾರಿಕೆ ಯಾವ ಥರ ಮಾಡಬೇಕು ಏನು ಅಂತ ಎಲ್ಲ ಅವರಿಗೆಲ್ಲ ತಿಳುವಳಿಕೆ ಹೇಳಿ ಆನಂತರ ನಾವು ಹಾಲು ಬೇಕೇಂದ್ರ ಮಾಡಿದ್ವಿ. ಈಗ ಮುಂಚೆ ಹಾಗಾದ್ರೆ ಹಾಲೆಲ್ಲ ಎಲ್ಲಿ ಕೊಡ್ತಿದ್ರು? ಅವರು ಕ್ಯಾನರಿಗೆ ಕೊಡ್ತಾ ಇದ್ರು. ಕ್ಯಾನರಿಗೆ ಎಮ್ಮೆ ಹಾಲು 1 ಲೀಟರ್, 2 ಲೀಟರ್, 3 ಲೀಟರ್ ಹಿಂಗೆ ಬರ್ತಾ ಇತ್ತು. ಅದು ಕ್ಯಾನರಿಗೆ ಕೊಡ್ತಾ ಇದ್ರು. ಅವಾಗ ನಾವು ಸರ್ವೆ ಮಾಡಿದ್ವಿ ಊರ. ನಾವು ಸಹಕಾರ ಸಂಘ ಮಾಡಬೇಕು ಅಂತ ಮಾಡಿದ್ವಿ. ನಮ್ಮೂರಲ್ಲಿ ನೀವು ಯಾಕೆ ನಮ್ಮ ಸಂಘಕ್ಕೆ ಹಾಲು ಹಾಕಬಾರ್ದು ಅಂತ, ನೀನು ಮಾಡಿದ್ರೆ ನಾವೆಲ್ಲ ಹಾಲು ಹಾಕ್ತೇವೆ ಅಂತ ಪ್ರೋತ್ಸಾಹನ ಕೊಟ್ಟು ಬೆಳಗ್ಗೆ ಸಾಯಂಕಾಲ ಹಾಲು ಹಾಕಿ ಅದ ಹಾಲನ್ನು ಬೇರೆ ಹಳ್ಳಿಗೆ ತಗೊಂಡೋಗಿ ಈ ಥರ ಮಾಡಿದ್ವಿ. ಆಮೇಲೆ ಬೇಕೇಂದ್ರ ಮಾಡಿ 2 ವರ್ಷ ಆದಮೇಲೆ ನಮ್ಮಲ್ಲಿ ಹಾಲಿನ ಹೈನುಗಾರಿಕೆ ಉದ್ದೇಶ ಇರಲಿಲ್ಲ. ಜನ ಹೈನುಗಾರಿಕೆ ಮೇಲೆ ಒಂದು ಸ್ವಲ್ಪ ಅವಲಂಬನೆ ಕಡಿಮೆ. ಅಂಥದ್ದನ್ನು ನಾವು ಹಸು ಕೊಡಿಸಿ ಅವರಿಗೆಲ್ಲ ತಿಳುವಳಿಕೆ ಹೇಳಿ ಬೇರೆ ಕಡೆ ಹಳ್ಳಿ ಎಲ್ಲ ತೋರಿಸಿ ಆ ಥರ ಮಾಡಿ ನಾವು ಬೇಕೇಂದ್ರ ಮಾಡಬೇಕಾದ್ರೆ 150 ಲೀಟರ್ ಇತ್ತು ಪ್ರಾರಂಭದಲ್ಲಿ. ಆ 150 ಲೀಟ್ರಲ್ಲಿ ಹಾಲನ್ನು ನಾವು ಇವತ್ತು 650 ಲೀಟ್ರ್ ಹಾಲು ಐತಿ. ಇವತ್ತು ಒಂದು ಹೊತ್ತಿಗೆ ಅಥವಾ ಒಂದು ದಿವಸಕ್ಕೆ? ಒಂದು ದಿವಸಕ್ಕೆ 2 ಹೊತ್ತು ಸೇರಿ. ಅದ್ರ ಮೇಲೆ ಅದ್ರಾಗೆ ಲಾಭ ಮಾಡಿ ಆಮೇಲೆ 2011-12 ಇಲ್ಲಿಂದ 600 ಲೀಟ್ರ್ ಹಾಲು ಇತ್ತು. ಅವಾಗ ಲಾಭಾಂಶ ಒಳ್ಳೆ ಚೆನ್ನಾಗಿ ಬಂತು. ಬಿಲ್ಡಿಂಗು ಕಟ್ಸಿದ್ವಿ ಸಂಘದಿಂದ. ಅಲ್ಲ ರಾಜಪ್ಪನವರೇ, ಈಗ ಮೊದಲನೇದಾಗಿ ಸಹಕಾರ ಸಂಘಗಳಿಗೆ ಹಾಲು ತರ್ಲಿಕ್ಕೇನೆ ನೀವು ರೈತರಿಗೆ ಹೇಳಬೇಕು, ತರ್ರಪ್ಪ ಇಷ್ಟೊತ್ತಿಗೆ ತರಬೇಕು ಅಂತ ಹೇಳಿ. ಈಗ ಅದಕ್ಕೆ ಮುಖ್ಯವಾಗಿ ಟೈಮ್ ಮೇಂಟೈನ್ ಮಾಡಬೇಕು, ಯಾಕಂದ್ರೆ ಲಾರಿ ಬರೋದ್ರೊಳಗೆ ನಿಮ್ದು ಹಾಲು ಶೇಖರಣೆ ಆಗ್ಬೇಕಲ್ಲ. ರೈತರಿಗೆಲ್ಲ ಹೇಗೆ ಮನವೊಲಿಸಿದ್ರಿ, ಅವ್ರಿಗೆಲ್ಲ ಹೇಗೆ ಒಗ್ಗಂಡ್ರು? ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ಅವ್ರ ಮನೆ ಬಾಗಿಲಿಗೆ ಹೋಗಿ 6 ಗಂಟೆಗೆ ನೀವು ತರ್ಬೇಕು ನಮ್ಮ ಸಂಘಕ್ಕೆ, 6:30 ಬೇರೆ ಕಡೆ ಸಂಘಕ್ಕೆ ಅಂತ ಹೇಳಿ ತಿಳುವಳಿಕೆ ಹೇಳಿ ಅವ್ರ ಮನೆಗೆ ಬದ ತೊಟ್ಟಿ ಅವ್ರನ್ನ ಎಬ್ಬಿಸಿ ಹಾಲು ಕಡೆ ಕಳಿಸ್ತಿದ್ವಿ. ನೀವೇ ಮನೆ ಮನೆಗೆ ಹೋಗ್ತಿದ್ರಿ? ಹೌದೌದೌದು. ಫಸ್ಟ್ ಪ್ರಾರಂಭದ ಹಂಗೆ ಮಾಡಿದ್ವಿ ಒಂದು 2 ವರ್ಷ. 2 ವರ್ಷ ಆದಮೇಲೆ ರೂಢ ಕಲ್ತ್ಕೊಂಡ್ರು. ಆಮೇಲೆ ಲಾರಿ ಬರಕತ್ತು. ಆಮೇಲೆ ಅವರಿಗೆ ಸ್ವಲ್ಪ ತಲೆ ತಿಳಿಕೊಂಡ ಬಂತು. ಅವಾಗ ಬೆಳಗ್ಗೆ 6:00 ಹಾಲು ಕೊಡಬೇಕು, 7 ಗಂಟೆಗೆ ಹಾಲು ಕೊಡಬೇಕು ಅನ್ನೋದೊಂದು ಅವರಿಗೆ ತಿಳಿಮಟ್ಟ ಹೇಳಿ ಆಮೇಲೆ ಇವು ಬಂದರೆ ನಾವು ಹಾಲು ಬಿಟ್ಟು ಹೋಗ್ತಾರೆ, ನೀವೆಲ್ಲ ಹಾಲನ್ನು ನೀವು ಜಲ್ದಿ ತಂದು ಹಾಕ್ಬೇಕು ಅಂತ ಜನರಿಗೆ ತಿಳಿಮಟ್ಟ ಹೇಳಿ ಆಮೇಲೆ ನಾವು ಹಂಗೆ ರೂಢ ಹಾಕ್ತಾ ಹಾಕ್ತಾ ಹಾಕ್ತಾ ಆದರು. ರಾಜಪ್ಪನವರೇ, ಈಗ ನೀವು ಸೊಸೈಟಿಗೆ ಹಾಲು ಹಾಕಬೇಕು ಅಂದ್ರೆ ನೀವು ಬಹಳ ಕಂಡೀಷನ್ ಮಾಡ್ತೀರಿ ಕಣ್ರಿ, ಫ್ಯಾಟ್ ಇರಬೇಕು, ಅದೇನೇನೋ CNF ಅವೆಲ್ಲ ಹೇಳ್ತೀರಿ ನೀವು. ಆದ್ರೆ ಡಬ್ಬಿಗೆ ಹಾಲು ಕೊಡೋದಾದ್ರೆ ಬಹಳ ಸುಲಭ ಕಣ್ರಿ, ಅವೆಲ್ಲ ಏನ್ ಕೇಳಲ್ಲ. ಡಿಗ್ರಿ ಮೇಲೆ ಹಾಲು ಅದೆಲ್ಲ ಕೇಳಲ್ಲ. SNF ಎಲ್ಲ ಕೇಳ್ತೀರಿ ನೀವು, ಫ್ಯಾಟ್ SNF ಎಲ್ಲ? ಫ್ಯಾಟ್ ವಿತ್ 3 ಫ್ಯಾಟ್ 29.5 ಲೆಕ್ಟ್ರೋಮೀಟರ್ ಇರಬೇಕು. ಅವೆರಡು ಇದ್ರೆ ಮಾತ್ರ 8.60-8.5 SNF ಬರ್ತೈತಿ. ಅವೆರಡು ಫಲಿತಾಂಶ ಇದ್ದ ಮಾತ್ರ ಒಂದು ಪರಿಶುದ್ಧ ಹಾಲು ಒಳ್ಳೆ ಹಾಲು ಅಂತ ನಮ್ಮ ವೈಜ್ಞಾನಿಕ ಪ್ರಕಾರ. ಅವರು ಎಲ್ಲ ಲೆಕ್ಟೋಮೀಟರ್ ಕಡಿಮೆ ಇತ್ತು ಅಂತಂದ್ರೆ ಆಕ್ಷನ್ ಅಲ್ಲ, ಹಾಲ ವಾಪಸ್ ತಿರಸ್ಕಾರ ಮಾಡ್ತೀವಿ. 3 ಫ್ಯಾಟ್ ಇಲ್ಲ, CLR ಇಲ್ಲ ಅಂದ್ರೆ, CLR ಅಂದ್ರೆ ಡಿಗ್ರಿಗೆ ಅಂತ ನಾವು, CLR ಇರಲಿಲ್ಲ ಅಂದ್ರೆ ಆ ಹಾಲನ್ನ ತಿರಸ್ಕಾರ ಮಾಡ್ತೀವಿ. ಅದು ಫಲಿತಾಂಶ ಬರಲ್ಲ, 8.5 ಬರಲ್ಲ, 8.4 ಬರ್ತದೆ. 8.4 ಬಂದ್ರೆ ನಮಗೂ ಸಂಘಕ್ಕೂ ನಷ್ಟ ಮತ್ತು ರೈತರಿಗೂ ನಷ್ಟ ಮತ್ತು ನಮ್ಮ ಒಕ್ಕೂಟಕ್ಕೂ ನಷ್ಟ. ಇದಕ್ಕೂ ಮೂರನೇ ಇಟ್ಕೊಂಡು ನಾವು ಹಾಲು ಅಳಿಸ್ಬೇಕು. ಆದ್ರೆ ಡಬ್ಬು ಹಾಲು ಹಾಕೋದಾದ್ರೆ ಇವನ್ನೆಲ್ಲ ನೋಡೋದಿಲ್ಲಲ್ಲ, ನೀವು ಕರೆದ ಹಾಲು ಹೆಂಗ್ ಕೊಡ್ತೀರೋ ಅಂತ ಅಂಗ್ಬಿಟ್ಟು ತುಂಬಿಕೊಂಡು ಹೋಗ್ತಾನೆ. ಅವ್ರದ್ದು ಅದ್ರ ಮೇಲೆ ಅವ್ರದ್ದು ಏನೋ ನಮಗೆ ಅದು ಸಂಬಂಧ ಇಲ್ಲ. ನಮ್ಮ ಡೈರಿ ಮಾತ್ರ ಸರ್ಕಾರದ ಕ್ವಾಲಿಟಿ ಹಾಲು ಬರ್ಬೇಕು ಅಂತೇಳಿ ನಾವು ಪಟ್ಟಿಡ್ತೀವಿ. ಹಂಗಾಗಿದ್ದಕ್ಕೆ ನಮ್ಮಲ್ಲೇ ಏನಾಗ್ಬಿಡ್ತು ಸರ್ ಅಂದ್ರೆ, ಒಂದು ಮೂರು ವೈದ್ ಫ್ಯಾಟ್ ಬರಲಿಲ್ಲ ಅಂದ್ರೆ ಹಾಲು ವಾಪಸ್ ಕಳಿಸ್ಬಿಡ್ತೈತೆ. 10 ಲೀಟರ್ ಹಾಲಾಗ್ಲಿ ನಮ್ದೇ ಹಾಲಾಗ್ಲಿ ಬೇಜಾರು ಮಾಡ್ಕೊಡ್ತಿರ್ಲಿಲ್ಲ ರೈತರು? ರೈತರು ಬೇಜಾರು ಮಾಡ್ತಿರ್ಲಿಲ್ಲ, ನನ್ನಲ್ಲೇ ವಾಪಸ್ ಕಳಿಸ್ತಾನಲ್ಲ. ನಾನು ನಮ್ಮನೆಯಲ್ಲಿ ಬೆಳಗ್ಗೆ 10 ಲೀಟರ್ ಸಾಯಂಕಾಲ 10 ಲೀಟರ್ ಹಾಲು ಹೈನುಗಾರಿಕೆ ಮಾಡಿದೆವು. ನಾವು 15 ಲೀಟರ್ 20 ಲೀಟರ್ ಗಂಟಲೆ ಬೆಳಗ್ಗೆ 15 ಲೀಟರ್ ಹೊಟ್ಟೆ ಪ್ರಾರಂಭದಲ್ಲಿ ನಾವೇ ಹಾಕ ಕಟ್ಟಿ ಜನಕ್ಕೆಲ್ಲ ತೋರಿಸ್ಕೊಟ್ಟದ್ದು. ಆದರೆ ನಾವೇ ಬರಲಿಲ್ಲ ಅಂತ ವಾಪಸ್ ಕಳಿಸಿದಾಗ ಅವರು ಎಲ್ಲಿಂದ ನಮ್ಮ ಹತ್ರ ಜಗಳ ಮಾಡ್ತಾರೆ ಹೌದಾ? ನಾವು ಜಗಳ ಮಾಡೋದ್ರಿಂದ ನಮ್ಮ ಅಲ್ಲ ವಾಪಸ್ ಕಳಿಸ್ಬಿಡ್ತೀವಿ. ಆ ಜಾಗದಾಗ ಕುತ್ಕೊಂಡಾಗ ನಂದೇ ಆಗಲಿ, ನಮ್ಮ ಟ್ರಸ್ಟರೇ ಆಗಲಿ, ನಮ್ಮ ಅಧ್ಯಕ್ಷರದ್ದೇ ಆಗಲಿ, ನಮ್ಮ ಡೈರೆಕ್ಟರದ್ದೇ ಆಗಲಿ, ಯಾರ್ದು ನಾನು ಆ ಜಾಗದಾಗ ಕುತ್ಕೊಂಡ್ರೆ ಯಾರ್ದು ಮಕಾನ್ ನೋಡಿ ಮನೆ ಹಾಕಲ್ಲ. ಹಂಗಾಗಿ ಇವತ್ತಿಗೂ ಸುಮಾರು ಎಷ್ಟು ವರ್ಷದಿಂದ ಅಂದರೆ 11 ವರ್ಷ ಆತ್ರ ನಾವು ಸಂಘ ಮಾಡಿ 11 ವರ್ಷದಲ್ಲಿ ಇವತ್ತಿಗೂ 6 ವರ್ಷ ಆಯ್ತು, ಒಂದು ಲೋಕಲ್ 8-4 ಅನ್ನೋದೇ ಇಲ್ಲ ನಮ್ಮ ಸಂಘದಾಗ. ಅಲ್ಲ ಈ ಡಿಗ್ರಿ ಬರೋದಕ್ಕೆ ಗುಟ್ಟೇನು ರಾಜಪ್ಪನವ್ರೆ? ಡಿಗ್ರಿ ಬರೋದಕ್ಕೆ ಅದು ಹಸು ಫಸ್ಟ್ ಕರು ಇರ್ಬೇಕು ಡಿಗ್ರಿ ಬರಕ್ಕೆ. ಅಲ್ಲ ಅದು ವಯಸ್ಸಾಗ್ತಾ ಮೈ ರಕ್ತದಂಗಿಲ್ಲದ್ರೆ ರಕ್ತದಿಂದ ಹಾಲು ಉತ್ಪಾದನೆ ರಕ್ತದಂಗಿಲ್ಲದ್ರೆ ಲೆಕ್ಟಮೀಟರ್ ಬರಲ್ಲ. ಆಮೇಲೆ ನಾವು ಜಿಡ್ನಂಶ ಹಾಕ್ಬೇಕು. ಆಮೇಲೆ ನಮ್ಮ ಇದರಿಂದ ಈಗ ಮಿಲ್ಟರ್ ಮಿಕ್ಸರ್ ಅಂತ ಬರ್ತತಿ, ಆಗ ಮಿಲ್ಟರ್ ಮಿಕ್ಸರ್ ಹಾಕ್ಬೇಕು. ಆಮೇಲೆ ಬರಲಿಲ್ಲ ಅಂದರೆ ಫಸ್ಟಿನ ಹಾಲು ಲಾಸ್ಟಿನ ಹಾಲು ಕ್ಲೀನಾಗಿ ಕರಿಬೇಕು. ಫಸ್ಟಿನ ಹಾಲು ಲಾಸ್ಟಿನ ಹಾಲು ಫ್ಯಾಟ್ ಇರ್ತದೆ, ಫಸ್ಟ್ನಲ್ಲಿಗೆ ಲೆಕ್ಟಮೀಟರ್ ಇರ್ತದೆ. ಅವೆರಡು ಹಾಲು ಮಿಕ್ಸ್ ಮಾಡಿದಾಗ ಒಂದು ಫಲಿತಾಂಶ ಬರ್ತದೆ. ಅಂದರೆ ನೀವು ಹೇಳೋದು ಹಸುವಿನ ಹೊಟ್ಟೆಗೆ ಸ್ವಲ್ಪ ಸರಿಯಾಗಿ ಪೋಷಕಾಂಶಯುಕ್ತವಾದ ಆಹಾರವನ್ನು ಕೊಡಬೇಕು, ಆವಾಗ ಒಳ್ಳೆ ಗಟ್ಟಿ ಹಾಲು ಅಂದರೆ ನೀವು ಹೇಳದಂಗೆ ಡಿಗ್ರಿ ಬರೋ ಹಾಲು ಬರುತ್ತೆ, ಒಳ್ಳೆ ಹಾಲು ಬರುತ್ತೆ, ಗುಣಮಟ್ಟದ ಹಾಲು ಬರುತ್ತೆ ಅಂತ. ಗುಣಮಟ್ಟದ ಹಾಲು. ಆಮೇಲೆ ನಾರಿನಂಶ, ನಾರಿನಂಶ ಅಂದ್ರೆ ಏನು ಅಂದರೆ ಒಣಮೇವು. ಒಣ ಮೇವನ್ನು ದಿವಸಕ್ಕೆ ಒಂದು 5 ಕೆಜಿ ಮೇವು ಹಾಕ್ಬೇಕು. ಆಮೇಲೆ ಹಸಿ ಹುಲ್ಲನ್ನು ಒಂದು 25 ಕೆಜಿ ಹಾಕ್ಬೇಕು. ಒಣೆ ಹುಲ್ಲು ನಾರಿನಂಶ ಅದು ಮೆಲ್ಕಾಡಿದಾಗ 4 ಹೊಟ್ಟೆ ಪ್ರಾಣಿ ಮೆಲ್ಕಾಡಿದಾಗ ದೌಡಿ ಬರ್ತದೆ. ದೌಡಿ ಬಂದು ಅದು ಮೆಲ್ಕಾಡಿ ಅದು ಒಳ್ಳೆ ಇದು ಮಾಡಿದಾಗ ಅದು ಲೆಕ್ಟ್ರಮೀಟ್ರು ಅದು ಬರ್ತದೆ. ಆಮೇಲೆ ಒಂದನೇದು 6 ತಿಂಗಳು ಒಂದ್ಪಟ್ಟು ಜಂತಿ ಮಾತ್ರೆ ಹಾಕ್ಬೇಕು. 6 ತಿಂಗಳು ಒಂದ್ಪಟ್ಟು ಜಂತಿ ಮಾತ್ರೆ ಹಾಕಿದಾಗ ಹೊಟ್ಟೆ ಒಳಗಿರೋಂಥ ಜಂತಿ ಮಾತ್ರೆಗಳೆಲ್ಲ ಸತ್ತು ಆ ತಿಂದ ಅಂಶನೆಲ್ಲ ಹಾಲಿ ಹೋಗತ್ತೆ. ಅವಾಗ ಅದು ಲೆಕ್ಟ್ರಮೀಟ್ರು ಫ್ಯಾಟು ಚೆನ್ನಾಗಿ ಬರುತ್ತೆ. ಈಗ ಅದೇನೋ ಸರಿ, ಈಗ ನೀವು ಪರೀಕ್ಷೆ ಮಾಡಬೇಕಾದ್ರೆ ಈಗ ತಾವು ಹೇಳದಂಗೆ ಎಲ್ಲ ಕ್ರಮಗಳನ್ನು ಅನುಸರಿಸಿ ಒಳ್ಳೆ ಪೋಷಕಾಂಶ ಹಿಂಡಿ ಹುಲ್ಲು ಎಲ್ಲ ಮೇವು ಕೊಟ್ಟರು ಸರಿ, ಕೆಲವು ಸರಿ ಅದಕ್ಕೆ ಡಿಗ್ರಿ ಬರೋದೇ ಇಲ್ಲ. ಆದ್ರೂ ಸಹ ರೈತರು ಡಿಗ್ರಿ ಬರೋ ಹಾಗೆಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದು ಏನಂತ ಅಂದ್ರೆ ಅವ್ರ ಮೇಲೆ ಡಿಪೆಂಡ್. ಕೆಲವು ಏನ್ ಮಾಡ್ತಾರೆ, ಹಾಲು ಕರಿತಾ ಇರ್ತಾರೆ, ಹಾಲು ಕರಿತಾ ಇದ್ದಾಗ ಲಾಸ್ಟ್ನಲ್ ಮನೆಗೆ ಇಟ್ಕೊಂತಾರೆ, ಫಸ್ಟ್ನಲ್ಲಿ ತಂದ್ಬಿಡ್ತಾರೆ, ಫಸ್ಟ್ನಲ್ಲಿ ಡಿಗ್ರಿ ಬರ್ತೈತೆ ಫ್ಯಾಟ್ ಬರಲ್ಲ. ಆಮೇಲೆ ಎರಡೂ ಹಾಲು ಕರೆದ್ರು ಕೆಲವ್ರು ಏನ್ ಮಾಡ್ತಾರೆ, ಒಂದು 10 ಲೀಟರ್ ಹಾಲು ಹಾಕ್ತಾನೆ, 10 ಲೀಟರ್ ಒಂದು ಲೋಟ ನೀರು ಹಾಕಿದ್ರೆ ಹೆಂಗ್ ಕತಿ, ಒಂದು ಲೋಟ ನೀರು ಹಾಕಿದ್ರೆ ಅದು ಬರೋದಿಲ್ಲ, ಒಂದು ಹನಿ ನೀರು ಹಾಕಿದ್ರೆ ಅದು ಯಾವ ಲೆಕ್ಟ್ರಮೀಟರ್ ಬರಲ್ಲ. ಅಂಥವ್ರು ರೈತರು ಇದಾರೆ, ಅಂಥ ರೈತರು ಇದಾರೆ. ಏನಂದ್ರೆ ನಮ್ಮ ಹಾಲು 10 ಲೀಟರ್ ಹಾಲು ಹಾಕ್ತಾನೆ, ಒಂದು ಲೋಟ ನೀರು ಹಾಕಿದ್ರೆ ಏನಾಗತ್ತೆ ಗೊತ್ತಾಗತ್ತೆ ಅವರಿಗೆ ಅಂತ. 1 ಲೀಟರ್ ಏನಾಯ್ತು ನಮ್ಮ ಹತ್ರ ಸಿಗಿ ಹಾಕಂತಾರೆ. ಒಂದು ಲೋಟ ನೀರು ಹಾಕಿದ್ರು ನಮ್ಮ ಹತ್ರ ಈ ತಾತ್ಕಾಲಿಕ ವೈಜ್ಞಾನಿಕವಾಗಿ ಟೆಸ್ಟ್ ಮಾಡ್ತಾವಲ್ಲ, ಫ್ಯಾಟ್ ಮಿಷನ್ನು ಅಥವಾ ಗರ್ಭರಿಗೆ ಹಾಕ್ತೇವೆ, ಆಶಡ್ಡು ಆಲ್ಕಾಲು ಇವನ್ನೆಲ್ಲ ಹಾಕಿ ಟೆಸ್ಟ್ ಹಾಕ್ತೇವೆ. ಟೆಸ್ಟ್ ಹಾಕಿದಾಗ ಸಿಗಿ ಹಾಕೊಂಡ್ಬಿಡ್ತಾರೆ. ಆಮೇಲೆ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಕೆಲವು ಒಳ್ಳೆ ನಿಯತ್ತಾದ ರೈತರು ಸಿಗ್ತಾರೆ, ಒಂದು ಕೆಲವು ಒಂದು 25%ನವ್ರು ಒಂದು ಸ್ವಲ್ಪ ಕಲಬೆರಕೆ ಹಾಲು ಮಾಡ್ತಾರೆ, ಕಲಬೆರಕೆ ತೋಡ ಹಾಕ್ತಾರೆ, ಆಮೇಲೆ ಯೂರಿಯಾ ಗೊಬ್ಬರ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಅದರಿಂದ ಡಿಗ್ರಿ ಬರುತ್ತೆ. ಆ ಸಕ್ಕರೆ ಹಾಕ್ತಾರೆ, ಫ್ಯಾಟು ಬರ್ತವೆ, ಸಕ್ಕರೆ ಹಾಕ್ತಾರೆ, ಸಕ್ಕರೆ ಹಾಕಿ ಡಿಗ್ರಿ ಬರುತ್ತೆ. ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ಕೂಡದಿಂದ ನಮಗೆ ಅವ್ನು ನಡೆಯೋ ಅಂತ ಮಿಷನ್ ಕೊಡ್ತಾರೆ. ಟೆಸ್ಟ್ ಮಾಡ್ಬಿಟ್ರೆ ಗೊತ್ತಾಗ್ಬಿಡ್ತೀವಿ, ಅದು ಅದಕ್ಕೆ ಹಾಕಿದ್ರೆ ಗೊತ್ತಾಗತ್ತೆ. ಗರ್ಭರಿಗೆ ಹಾಕಿದ್ರೆ ಸಾಕು, ಗರ್ಭರಿಗೆ ಹಾಕಿದ್ರೆ ಇವನು ಇಂಥದೇ ಹಾಕಿದಾನೆ ಇಂಥದೇ ಬಿಡ್ದಾನೆ ಅಂತ ನಾವು ಕಂಡಿಡಿದ್ವಿ. ನಮಗೂ ಟ್ರೈನಿಂಗ್ ಕೊಡ್ತಾರೆ ಒಕ್ಕೂಡದಿಂದ, ನಾವೆಲ್ಲ ಪ್ರತಿಯೊಂದು ಎಲ್ಲ ನಾವು ಮಾಡ್ತಾರೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ರೈತರಿಂದ ಪರಿಶುದ್ಧವಾದ ಗುಣಮಟ್ಟದ ಹಾಲನ್ನೇ ಶೇಖರಣೆ ಮಾಡಿ ಒಕ್ಕೂಟಕ್ಕೆ ಕಳಿಸ್ಕೊಡ್ತೀವಿ. ಹೌದೌದು, ಒಕ್ಕೂಟದಕ್ಕೆ ಅವರು ಕ್ಲೀನಾಗಿ ಕೆಚ್ಚಲು ತೊಳೆದು ಆಮೇಲೆ ಹಾಲು ಹಿಂಡಬೇಕಾರೆ ಕ್ಲೀನಾಗಿ ಒರೆಸ್ಕೊಂಡು ಪ್ಲಾಸ್ಟಿಕ್ ತಿಮ್ಮನ ಹಾಲು ಹಿಂಡ ಮಾಡ್ರಿ, ಸ್ಟೀಲ್ ತಿಮ್ಮನ ಹಿಂಡ್ರಿ ಅಂತ ನಾವು ಟ್ರೈನಿಂಗ್ ಕೊಡ್ತೇವೆ. ಆದರೂ ರೈತರು ಪ್ಲಾಸ್ಟಿಕ್ ತಿಮ್ಮನಿಗೆ ಹಿಂಡ್ತಾರೆ, ಏನು ಮಾಡೋದು, ನಾವು ಅವ್ರಿಗೆ ಹೊಂದ್ಕೊಂಬಲ್ಲ. ಹಂಗಾಗಿ ಆತು ಅಂತ ಹೇಳಿ ಇದು ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲೇ ರೈತರು ಎಲ್ಲ ನಾವು ಹೇಳ್ದಂಗೆ ಎಲ್ಲ ಎಲ್ಲ ಗೈಡೆನ್ಸ್ ಮಾಡ್ತಾನೆ, ಆಮೇಲೆ ಮಿಲ್ಟರ್ ಮಿಕ್ಸರ್ ಕೊಡ್ತೀವಿ ಅವ್ರಿಗೆ ಬಕ್ಕೂಡದಿಂದ ಬರೋಂಥ ಪಶುವಾರ ತರಿಸ್ಕೊಡ್ತೇನೆ ಟೈಮಿನ ಸರಿಗೆ. ಆಮೇಲೆ ಒಂದು ಲೀಟ್ರಿಗೆ 12 ಲೀಟ್ರಿಂದ ಅಂತ ಆಕಳಿಗೆ 1.5 ಕೆಜಿ 2 ಕೆಜಿ ದೇಹಪ್ರ ಕುರ್ತಿ ಬಿಟ್ಟು 1 ಲೀಟ್ರಿಗೆ 350 ಗ್ರಾಮ್ ಅಂತ ಆ ತಿಂಡಿ ಹಾಕಂತ ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ. ಎಲ್ಲ ಪ್ರತಿಯೊಂದು ನಾವು ನಮ್ಮ ಡಾಕ್ಟರ್ ಇದ್ದಂಗೆ ನಾವು ಸಮೇತ ಅಲ್ಲಿ ಗೈಡೆನ್ಸ್ ಕೊಡ್ತೀವಿ. ನಮಗೆ ಬಗ್ಲಿಲ್ಲ ಅಂತ ಕಾಲಕ್ಕೆ ನಮ್ಮ ಡಾಕ್ಟರ್ ನಾವು ಫಂಕ್ಷನ್ ಇಟ್ಕೊಂತೀವಿ. ಈಗ ಎಷ್ಟು ಜನ ಸದಸ್ಯರು ಇದ್ದಾರೆ ನಿಮ್ಮ ಸೊಸೈಟಿ? ನಮ್ಮಲ್ಲಿ 175 ಜನ ಇದಾರೆ. ಅದರಲ್ಲಿ 175 ಜನದಲ್ಲಿ ಒಂದು ಸರಾಸರಿ ಒಂದು 100 ಜನ ಹಾಕ್ತಾರೆ, ಒಂದು 50 ಜನ ಹಾಕಲ್ಲ, ಹಂಗೆ ಸದಸ್ಯರಿದ್ದಾರೆ. ಆಮೇಲೆ ಅವರು ಈ ಸಲ ಬರ್ತಾ ಬರ್ತಾ ಬರ್ತಾ ನಾವು ಹೈನುಗಾರಿಕೆ ಮಾಡಬೇಕು ಮಾಡಬೇಕು ಅಂತ ಹೇಳಿ ಹೈನುಗಾರಿಕೆ ಹಸು ಪಶು ಹಸು ಅದನ್ನು ತಂಬಂದಾರೆ. ಹಂಗೆ ಸರ್ಕಾರದಿಂದ ಕೆಲವು ಪಶು ಭಾಗ್ಯ, ಆಮೇಲೆ ಕೆಲವು ಖಾಸಗಿ ಬ್ಯಾಂಕ್ನಾಗ ಸಾಲ ಹಿಂಗೆಲ್ಲ ಮಾಡ್ಕೊಂಡು ಹಸು ತಂಬಂತು ಹಾಲು ಹಾಕ್ತಾ ಇದ್ದಾರೆ. ಸರಿ, ಈಗ ರೈತರನ್ನೆಲ್ಲ ಸೇರಿಸಿ ಹಾಲನ್ನು ಒಟ್ಟು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡ್ರಿ, ಒಳ್ಳೆ ಹಾಲು ಶೇಖರಣೆಯಾಗಿ ಈಗ ಉತ್ತಮ ಗುಣಮಟ್ಟದ ಹಾಲನ್ನ ನೀವು ಪೂರೈಕೆ ಮಾಡ್ತಿದ್ರಿ. ಈಗ ಹಾಲು ಶೇಖರಣೆ ಮಾಡೋದು ಒಂದ್ ಕಡೆ, ಆದ್ರೆ ಈ ಲೆಕ್ಕ ಪತ್ರಗಳನ್ನು ಇಡೋದು ಇನ್ನೊಂದು. ರಾಜಪ್ಪನವರೇ, ಕರೆಕ್ಟ್ ಕರೆಕ್ಟ್, ನೀವು ಕೇಳೋದು ಉದ್ದೇಶ ಕರೆಕ್ಟ್. ನಾವು ಲೆಕ್ಕಪತ್ರ ಯಾವ ತರ ಇರ್ತೀವಿ ಅಂದ್ರೆ, ಬೆಳಗ್ಗೆ ಸಾಯಂಕಾಲ ಮೊದಲೆಲ್ಲ ಕೈಯ ಬರಿತಿದ್ವಿ, ಬೆಳಗ್ಗೆ ಸಾಯಂಕಾಲ ಬರೋದು ಅದು ಹಾಲು ಎಷ್ಟು ಲೀಟರ್ ಆಯ್ತು, ಎಷ್ಟು ದುಡ್ಡಾಯ್ತು, ಅದಕ್ಕೆ ರೈತರಿಗೆ ಎಷ್ಟು ದುಡ್ಡು ಹಾಕೊಟ್ವಿ, ನಮ್ಮ ಕೂಡದಿಂದ ಎಷ್ಟು ದುಡ್ಡು ನಮಗೆ ಬರ್ತತಿ, ಅದ್ರಾಗೆ ಜಿ ಟಿ ಅಂತ ಇರ್ತತಿ, ತುಟ್ಟಿ ಅಗ್ಗದ ಖರೀದಿ ಅಂತ ಎರಡು ಇರ್ತತಿ. ಅದು ಅಗ್ಗದ ಖರೀದಿ ಬಂತು ಅಂದರೆ ಸಂಘ ಕ್ಲಾಸ್ ಆಯ್ತು ಅಂತ, ತುಟ್ಟಿ ಖರೀದಿ ಆಯ್ತು ಅಂದರೆ ಅವರಿಗೆ ನಷ್ಟ ಅಂತ. ಹಂಗಾಗಿ ನಾವೇ ಮಾಡ್ತೀವಿ, ಫ್ಯಾಟ್ ಡಿಗ್ರಿ ಇದು ಮಾಡ್ಕೊಂಡು ಅಲ್ಲಿ ನಾವು ಒಟ್ಟು ಲೆಕ್ಟೋಮೀಟ್ರ್ 4 ಎರಡು ಟೆಸ್ಟ್ ಕೊಟ್ಟರು ರೈತರಿಗೆ. ಅಲ್ಲಿ 4-3, 4-4 ಹಿಂಗೆ ಬಂತು ಅಂದರೆ 2 ಫ್ಯಾಟ್ ಇಂದ ಅಷ್ಟೇ ಇಟ್ಕೊಂತೀವಿ, ಉಳಿಕೆಲ್ಲ ರೈತರು ಫ್ಯಾಟ್ ತಕ್ಕಂಗೆ ರೇಟ್ ಆ ಥರ ಮಾಡಿ ಆಮೇಲೆ ದಿನಜರ ಪುಸ್ತಕ ಅಂತ ಬರಿತಿದ್ವಿ. ಅದ್ರಾಗ ಪೂರ್ತಿ ಎಷ್ಟು ಲಾಭಾಂಶ ಬಂತು ಏನು ಅಂತ ಅನ್ನಿಸ್ತೀವಿ. ಆಮೇಲೆ ಜಮಾ ಖರ್ಚು ಬರಿತೀವಿ, ಜಮಾ ಖರ್ಚಿನಾಗ ಎಷ್ಟು ಜಮಾ ಆಯ್ತು, ಎಷ್ಟು ಖರ್ಚಾಯ್ತು, ಎಷ್ಟು ಲಾಭಾಂಶ, ಎಷ್ಟು ವ್ಯಾಪಾರ ಲಾಭ ಎಷ್ಟಾಯ್ತು, ನಾಮ ನಷ್ಟ ಎಷ್ಟಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಪೂರ್ತಿ ನಮ್ಮ ಸೂಪ್ರಜರ್ ಇರ್ತಾರೆ ಮೇಲೆ, ಆ ಸೂಪ್ರಜರಿಗೆ ಲೆಕ್ಕ ಕೊಡ್ತೀವಿ. ತಿಂಗಳ ತಿಂಗಳ ಪ್ರತಿ ತಿಂಗಳು ನಮ್ಮ ಕಾರ್ಯಕಾರಿ ಮಂಡಳಿನ ನಮ್ಮ ಐತಿ, 9 ಜನ ನಮ್ಮ ಕಾರ್ಯಕಾರಿ ಮಂಡಳಿ ಇದ್ದಾರೆ, ಅವ್ರು ನಾವು ಮೀಟಿಂಗ್ ಕರಿತೀವಿ. ಮೀಟಿಂಗ್ ಕರೆದಾದ್ಮೇಲೆ ಅವರಿಗೆ ಎಲ್ಲ ಲೆಕ್ಕಪತ್ರ ಇಷ್ಟು ಈ ತಿಂಗಳಿಗೆ ಇಷ್ಟು ನಷ್ಟ ಆಯ್ತು, ನಷ್ಟಂತೂ ಆಗಲ್ಲ ಆದರೆ ಇಷ್ಟು ಲಾಭ ಆಯ್ತು, ಇಷ್ಟು ಖರ್ಚು ಮಾಡಿದ್ವಿ, ನಮ್ಮ ಸಿಬ್ಬಂದಿ ವೇತನ ಇಷ್ಟು, ಆಮೇಲೆ ಸಾಧ್ಯವಾರ ಇಷ್ಟು, ಎಲ್ಲ ಪ್ರತಿಯೊಂದು ಓದಿ ಅವ್ರಿಗೆ ಲೆಕ್ಕಪತ್ರ ಕೊಡ್ತೀವಿ. ಆಮೇಲೆ ಲೆಕ್ಕಪತ್ರ ಕೊಟ್ಟಾದ್ಮೇಲೆ ಇಡೀ ವರ್ಷ ಆದಮೇಲೆ ವರ್ಷಕ್ಕಾದ್ಮೇಲೆ ಆಡಿಟ್ ಕೊಡ್ತೀವಿ. ಆಡಿಟ್ ಮಾಡಿಸಿ ಆ ಆಡಿಟ್ನಾಗೆ ನಿವ್ವಳ ಲಾಭ ಎಷ್ಟಾಯ್ತು ಏನು ಎಂತ ಅಂತ ಎಲ್ಲ ಪ್ರಶ್ನೆ ಒಂದು ಬಂದಮೇಲೆ ಒಂದು ಮಹಾಸಭೆ ಅಂತ ಹೇಳಿ ಒಂದು ಸಾಮಾನ್ಯ ಸಭೆ ಅಂತ ಕರಿತೀವಿ. ಎಲ್ಲ ಸದಸ್ಯರಿಗೆ ಒಂದು ಒಟ್ಟಿಟ್ಬಿಟ್ಟು ಒಂದು ಸಭೆ ಅಂತ ಕರಿತೀವಿ. ಆ ಸಭೆಗೆ ನಮ್ಮ ವರ್ಷದ್ದು ಎಷ್ಟು ಲೀಟ್ರ್ ಹಾಲು ಹೊತ್ತು ಆಡಳಿತ ಮಂಡಳಿ ವರದಿ ಓದ್ತೀವಿ. ಆಡಳಿತ ಮಂಡಳಿ ವರದಿಯಾಗ ಏನು, ನಾವು ಇಷ್ಟನೇ ಸಾಲಿನಲ್ಲಿ ಸಂಘದಲ್ಲಿ ಸ್ಥಾಪನೆ ಮಾಡಿದ್ವಿ, ಇಷ್ಟನೇ ಸಂಘದಿಂದ ನಮ್ಮ ಕಾರ್ಯಕಾರಿ ಮಂಡಳಿ ಮೀಟಿಂಗ್ ಮಾಡಿದ್ವಿ ಅಂತ ಹೇಳಿ ಮ್ಯಾಲ ಓದಿ ಆಮೇಲೆ ಕೆಳಗಡೆ ಇಷ್ಟು ಲೀಟ್ರ್ ಹಾಲು ದಿನಕ್ಕೆ ಪ್ರತಿ ದಿನಕ್ಕೆ ಇಷ್ಟು ಲೀಟ್ರ್ ಹಾಲು ಆಯ್ತು, ಇಷ್ಟು ವರ್ಷಕ್ಕೆ ಇಷ್ಟು ದುಡ್ಡು ಆಯ್ತು, ಆಮೇಲೆ ಇಷ್ಟು ಲಾಭ ಆಯ್ತು, ವ್ಯಾಪಾರ ಲಾಭ, ಅದರ ಖರ್ಚು ಎಷ್ಟಾಯ್ತು ಎಲ್ಲ ತೆಗೆದು ಎಲ್ಲ ಸಭೆಗೆಲ್ಲ ಓದಿ ಆಮೇಲೆ ಜಾಮ ಖರ್ಚು ರಾಮ ನಷ್ಟ ಆಮೇಲೆ ಆಡಿಟ್ ಮಾಡಿದ ವರದಿ ಇವನ್ನೆಲ್ಲ ಪೂರ್ತಿ ವರ್ಷಕೊಂಪಟ್ಟು ಲೆಕ್ಕ ಕೊಡ್ತೀವಿ. ಈಗ ನಿಮಗೆ ಒಕ್ಕೂಟದಿಂದ ನಿಮ್ಮ ಸಂಘಕ್ಕೆ ದುಡ್ಡು ಬರುತ್ತಾ? ಹೌದೌದು, ನಮ್ಮ ಸಂಘಕ್ಕೆ ನಮ್ಮ ಸಂಘದ ಜಂಟಿ ಖಾತೆ ಅಂತ ಕಾರ್ಯದರ್ಶಿ ಅಧ್ಯಕ್ಷರು ಜಂಟಿ ಅಕೌಂಟೇ ಬರ್ತಾ ಇರ್ತತಿ. ನಾವು ಅವ್ರು ಯಾರು ಸದಸ್ಯರು ಖಾತೆಗಳು ಯಾರೋ ಇದಾವೆ ಅವರ ಅಕೌಂಟಿಗೆ ದುಡ್ಡು ಹಾಕ್ತೇವೆ, ಆ ಬ್ಯಾಂಕಿಗೆ ದುಡ್ಡು ಹಾಕ್ತೇವೆ, ಚೆಕ್ ಕೊಡ್ತೇವೆ ಅವ್ರ ಅಕೌಂಟಿಗೆ, ಅವರು ವಿಡ್ರಾ ಮಾಡ್ತಾರೆ. ನಗದು ಕೊಡಲ್ಲ, ಕೈ ಕ್ಯಾಶ್ ಕೊಡಲ್ಲ? ಇಲ್ಲ ಇಲ್ಲ, ಈಗ ಅಲ್ಲೇ 2ನೇ ವರ್ಷ ಆಯ್ತು ನಾನು ಮಾಡಕತ್ತೆ, 2ನೇ ವರ್ಷ ಆಯ್ತು. 2ನೇ ವರ್ಷ ಆಯ್ತು ಅಂದ್ರೆ ಯಾಕೆಂದ್ರೆ ನಾವು ಕೈಯಾಗೆ ಕೊಟ್ಟು ಈಗ ಅವ್ರು ಇಸ್ಕೊಂಡ್ ಹೋಗಲ್ಲ, ನಮಗೆ ಕಾಯಬಾರ್ದು ಅವರು. ಆಮೇಲೆ ನಾವು ಎಲ್ಲೇ ಹೋಗಿರ್ತೇವೆ ಅವ್ರಿಗೆ ದುಡ್ಡು ಬೇಕಾಗಿರ್ತೈತಿ, ಅವ್ರ ಅಕೌಂಟ್ ತೆಗೆದ್ಬಿಟ್ರೆ ಆಮೇಲೆ ಒಬ್ಬ ಮನುಷ್ಯ ಮಾಡ್ತಾನೆ, ನನ್ನ ದುಡ್ಡು ಅಲ್ಲೇ ಇರಲಿ ಅಲ್ಲೇ ಇರಲಿ, ನನಗೆ ಹಸೂರಲ್ಲ ಅವನಿಗೆ ಹಾಲು ಹಾಕಿದ್ದು ಅಷ್ಟೇ. ವರ್ಷ ಯಾವಾಗ ಒಂದು 10,000, 20,000, 50,000 ಆಗಂಬಿಟ್ಟನು ಅಲ್ಲೇ ಬ್ಯಾಂಕ್ನಾಗ ಇಟ್ಕೊಳ್ಳಲ್ಲ ಬ್ಯಾಂಕ್ನಾಗ ಅಂದ್ರೆ ನಾವು ಅದನ್ನು ಮಾಡ್ಕೊಂಡು. ಈಗ ಎಷ್ಟು ದಿವಸಕ್ಕೆ ಒಂದ್ಸರಿ, ವಾರಕ್ಕೊಂದ್ಸರಿ, 15 ದಿವಸಕ್ಕೊಂದ್ಸರಿ? 10 ದಿವಸಕ್ಕೊಂಪಟ್ಟ ಹಾಕ್ತೀವಿ. 10 ದಿವಸಕ್ಕೊಂದ್ಸರಿ? 10 ದಿವಸಕ್ಕೊಂಪಟ್ಟ ಹಾಕ್ತೀವಿ. ನಾವು ಕ್ಯಾಟ್ಲಿ ಪೇಟ್ ತರಿಸ್ಕೊಡ್ತೀವಿ, ಅದ್ರಾಗ ಕಟಾವಣೆ ಮಾಡ್ಕೊಂತೀವಿ. ಒಂದು ಏನೇ ಒಂದು ವಸ್ತು ಉತ್ಪಾದಕರಿಗೆ ಕೊಟ್ಟದ್ದು ಎಲ್ಲ ಕಟಾವಣೆ ಮಾಡ್ಕೊಂಡು ಉಳು ದುಡ್ಡು ಅವ್ರಿಗೆ ಹಾಕ್ತೀವಿ. ಸರಿ, ಇದ್ರ ಜೊತೆಗೆ ನಿಮ್ಮ ಈ ಸಹಕಾರ ಸಂಘದಿಂದ ರೈತರಿಗೆ ಉತ್ತೇಜನ ನೀಡಲಿಕ್ಕೆ ಈಗ ಹಸು ಸಾಕ್ಲಿಕ್ಕೆ ಎಮ್ಮೆ ಸಾಕ್ಲಿಕ್ಕೆ ಉತ್ತೇಜನ ನೀಡಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀರಿ? ಈ ಸರ್ಕಾರದಿಂದ ದೊರೆಯುವಂತಹ ಸವಲತ್ತುಗಳನ್ನು ಅವರಿಗೆ ತಲುಪಿಸಬೇಕಲ್ಲ, ಅದನ್ನ ಅವರಿಗೆ ನಮ್ಮ ಒಕ್ಕೂಟದಿಂದ ಟ್ರೈನಿಂಗ್ ಅಂತ ಕಳಿಸ್ತೇವೆ, ಉತ್ಪಾದಕ ಟ್ರೈನಿಂಗ್ ಅಂತ ಕಳಿಸ್ತಾನೆ ಧಾರವಾಡಕ್ಕೆ. ಅವರು ಈ ಹೈನುಗಾರಿಕೆ ಯಾವ ಥರ ಸಾಕಾಣಿಕೆ ಮಾಡಬೇಕು, ಯಾವ ಥರ ಬಿಡಬೇಕು, ಆಕಳಿಗೆ ಎಷ್ಟು ಮೇವು ಹಾಕ್ಬೇಕು, ತಿಂಡಿ ಎಷ್ಟು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು 3 ದಿನ ತರಬೇತಿ ಕೊಡಿಸ್ತೇವೆ ನಾವು, ವರ್ಷ ತರಬೇತಿ ಕೊಡಿಸ್ತೇವೆ. ನಮ್ಮ ಡಾಕ್ಟ್ರು ಅಲ್ಲಿ ಬರ್ತಾರೆ, ನಮ್ಮ ವೆಟರ್ನರಿ ಡಾಕ್ಟ್ರು ಬರ್ತಾರೆ, ಅವರು ಯಾವ್ದಾದ್ರು ಒಂದು ಫಂಕ್ಷನ್ನಾಗೆ ಅವರು ಎಲ್ಲ ಮಾಹಿತಿ ಕೊಡ್ತಾರೆ ಯಾವ ಥರ ಏನು ಮಾಡಬೇಕು ಏನು ಅಂತೇಳಿ. ಈಗ ಮೊದ್ಲಂಗಿಲ್ಲ, ಹಿಂದಿತ್ತು ಯಾರು ಡಾಕ್ಟರ್ ಇರಲಿಲ್ಲ ಏನು ಮಾಡಲಿಲ್ಲ ಅನ್ನೋದಿತ್ತು, ಈಗ ನಮ್ಮ ಡಾಕ್ಟರ್ ಸಲಹಾಕಾರನು ಭಾಳ ಇದೆ. ಈಗ ಅವಕ್ಕೆ ಕಾಲ್ಬಾಯಿ ರೋಗ ಅದು ಇದು ಎಲ್ಲ ಬರುತ್ತಲ್ಲ, ಅವಕ್ಕೆ ಲಸಿಕೆ ಹಾಕ್ಸ್ಲಿಕ್ಕೆ ನಿಮ್ಮ ಒಕ್ಕೂಟದಿಂದ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಒಕ್ಕೂಟದಿಂದ ಕೊಡಲ್ಲ, ಸರ್ಕಾರದಿಂದನೇ ಅದೊಂದು ಪ್ರೋಗ್ರಾಮ್ ಇಟ್ಕೊಂತಾರೆ. ನಾವು ಕಾರ್ಯದರ್ಶಿ ಎಲ್ಲ ನಮಗೆ ಫೋನ್ ಮಾಡ್ತಾರೆ, ಅವ್ರಿಗೇನದು ನಿಂತ್ಕೊಂಡಿರ್ತೀವಿ, ಎಲ್ಲ ವ್ಯವಸ್ಥೆನೂ ಮಾಡ್ತೇವೆ. ಆಮೇಲೆ ಲಾಸ್ಟೇ ಒಂದು ಏನೋ ಒಂದು ತಿಂಡಿನೋ ಏನೋ ಮಾಡಿ ನಮ್ಮ ಸಂಘದಿಂದನೇ ಖರ್ಚು ಹಾಕಿ ಅವ್ರಿಗೆ ಖುಷಿ ಮಾಡಿ ಕಳಿಸ್ತೇವೆ. ಈಗ ಸರಿ, ನೀವು ಇಷ್ಟೆಲ್ಲ ನಿರ್ವಹಣೆ ಮಾಡ್ತಿದ್ದೀರಲ್ಲ, ನಿಮಗೆ ಏನಾದ್ರು ತರಬೇತಿ ಕೊಟ್ಟಿದ್ದಾರೆ ಹೇಗೆ? ನಮಗೆ ಒಕ್ಕೂಟದಿಂದ ನಾನು ಕೃತಿಕ ಗರ್ಭದನ್ನ ಟ್ರೈನಿಂಗ್ ಆಗೈತೆ, ಮೈಸೂರಲ್ಲೇ ಆಗೈತೆ ನನ್ನ ಮೈಸೂರಲ್ಲಿ. ಅದು ಅದಕ್ಕಿಂತ ಮಾತ್ರ ನನಗೇನು ಗೊತ್ತಿದ್ದಿಲ್ಲ, ಹೈನುಗಾರಿಕೆ ಅಂದ್ರೆ ಹಾಲು ಆಡಿಸೋದು ಅಷ್ಟೇ ಗೊತ್ತಿತ್ತು. ಯಾವಾಗ ನಾನು ಕೃಷಿಕ ಗರ್ಭದಾನೆ ಕಾರ್ಯಕರ್ತ ಆಗಬೇಕು ಅಂತ ಆಸೆ ಆಗಿ ಮೈಸೂರು ಹೋದೆ. ಮೈಸೂರಲ್ಲಿ ಒಂದು 1 ತಿಂಗಳು ತರಬೇತಿ ಪಡ್ಕೊಂಬಂದೆ. ಅಲ್ಲಿಂದ ಧಾರವಾಡಕ್ಕೆ ಒಂದು 10 ವರ್ಷ ಕಳಿಸಿದ್ರು. ಧಾರವಾಡಕ್ಕೆ 10 ವರ್ಷ ಕಳಿಸಿದ ಮೇಲೆ ಅಲ್ಲಿ ಎಲ್ಲ ಪ್ರತಿಯೊಂದು ಏನದು ಎಲ್ಲ ನಮ್ಮ ಡಾಕ್ಟ್ರು ಎಲ್ಲ ನಮ್ಮ ಡಾಕ್ಟ್ರ್ ಸಲಹೆ ಮೇರೆಗೆ ನಾವೆಲ್ಲ ಊಟ ಅದನ್ನು ಮಾಡೋದು ಒಂದು ಎಲ್ಲ ಪ್ರತಿಯೊಂದು ಒಂದು 3 ಪಟ ಟ್ರೈನಿಂಗ್ ಹೋಗಿದ್ದೆ. ಈಗ ಅದಾಯ್ತಲ್ಲ, ಲೆಕ್ಕಪತ್ರ ಎಲ್ಲ ನಿರ್ವಹಣೆ ಮಾಡ್ಬೇಕಲ್ಲ, ಅದಕ್ಕೆ ಲೆಕ್ಕಪತ್ರ ಮಾಡ್ತೇವೆ. ಅಲ್ಲ, ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ರ? ಅದಕ್ಕೆ ಏನು ಟ್ರೈನಿಂಗ್ ಇಲ್ಲ, ನಿಮ್ಮ ಸ್ವಂತ ಅನುಭವ? ಎಲ್ಲ ಸ್ವಂತ ಅನುಭವ. ನಾವು ಯಾವ ಕಾರ್ಯದರ್ಶಿ ಟ್ರೈನಿಂಗ್ ಅಂತ ಇದ್ದೆ ನಮ್ಮ ಒಕ್ಕೂಟದಲ್ಲಿ, ಆದ್ರೆ ನಾನು ಹೋಗ್ಲಿಲ್ಲ. ನಮ್ಮ ಸೂಪ್ರೇಜರು ಅಂತ ಹೇಳಿ ಅವರು ಫಸ್ಟ್ ಸೂಪ್ರೇಜರು, ನೀನೇನೋ ಹೋಗ್ಬಾಡ್ಕಣ, ನೀನು ಇಲ್ಲೇ ಮಾಡ ಅಂತ ಹೇಳಿ ಅವರು ಒಳ್ಳೆ 1 ತಿಂಗಳ ನನಗೆ ಒಳ್ಳೆ ಸಹಕಾರ ಕೊಟ್ಟರು. 1 ವರ್ಷ 2 ವರ್ಷ ಇದ್ರು ನಮ್ಮಲ್ಲೇ ಒಳ್ಳೆ ಚೆನ್ನಾಗಿ. ಅವ್ರ ಟ್ರೈನಿಂಗ್ ಮೇಲೆ ನಾನು ಇವತ್ತಿಗೂ ಯಾವ ಲೆಕ್ಕಪತ್ರನೇ ಅದು ಹೋಗಿಲ್ಲ. ಈಗ ವರ್ಷದಲ್ಲಿ ಎಲ್ಲಾ ಕಾಲದಲ್ಲೂ ಒಂದೇ ತರ ಇರ್ತಾ ನಿಮ್ಮ ಸಂಘಕ್ಕೆ ಹಾಲು ಬರೋದು ಅಥವಾ ಹೆಚ್ಚು ಕಮ್ಮಿ ಆಗ್ತಾ ಇರತ್ತಾ? ಆಗ್ತಾ ಇರ್ತದೆ, ಬೇಸಿಗೆ ಕಾಲದಲ್ಲಿ ಕಡಿಮೆ ಆಗತ್ತೆ, ಮಳೆಗಾಲದಲ್ಲಿ ಜಾಸ್ತಿ ಆಗ್ತೈತೆ, ಹಂಗೆ ಏರುಪೇರು ಆಗ್ತಾ ಇರ್ತದೆ. ದನಗಳು ಈಗ ಮೇವಿರಲ್ಲ, ಒಣ ಮೇವಿಲ್ಲ, ಮೇವಿಲ್ದಾಗ ರೈತರು ಮಾಡ್ತಾರೆ, ಮಳೆ ಇಲ್ಲ ನೀರಿಲ್ಲ ಮೇವಿಲ್ಲ ಅಂತ ಕೂಲಿಕಾರರು ನಮಗೆ ಕೇಟಲ್ಲ ಅಂತ ಮಾರ್ಬಿಡ್ತಾರೆ, ಒಳ್ಳೆ ಮೇವು ಬಂದಾಗ ತಗೊಂಬರ್ತಾರೆ ಈ ಥರ. ಆದರೆ ಬೋರ್ ನೀರು ಇದ್ರೆ ಸಮನಾಗಿರ್ತದೆ, 100 ಲೀಟ್ರ್ ಹೆಚ್ಚು ಕಡಿಮೆ ಆಗಲ್ಲ. ರಾಜಪುರ, ಈಗ ನೀವು ಸೊಸೈಟಿ ಎಲ್ಲ ಇಷ್ಟು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಈ ಲೆಕ್ಕಪತ್ರ ನಿರ್ವಹಣೆಗೆ ಏನಾರ ನಿಮಗೆ ತರಬೇತಿ ಕೊಟ್ಟಿದ್ದಾರೆ ಹೆಂಗೆ? ಇಲ್ಲ, ತರಬೇತಿ ಕೊಟ್ಟಲ್ಲ, ನಾವು ತರಬೇತಿ ಕೊಟ್ಟಲ್ಲ. ನಮ್ಮ ಸೂಪ್ರದವ್ರು ಇದ್ರು, 1-2 ವರ್ಷ ಇಲ್ಲೇ ಇದ್ರು ಅವರು. ಅವರು ನಮ್ಮಲ್ಲ ಓಡಾಡಿ ಹಾಲು ಕುರಿದಿ ಹಂಗ ಮಾಡ್ಬೇಕು, ಹಾಲು ಬಟವಡಿ ಪುಸ್ತಕ ಯಾವ ಥರ ಬರಬೇಕು, ಆಮೇಲೆ ನಮ್ಮ ತಂದೆ ಜರಿ ಪುಸ್ತಕ ಯಾವ ಥರ ಬರಬೇಕು, ಜಮಖರ್ಚು ಯಾವ ಥರ ಬರಬೇಕು ಅಂತ ಹೇಳಿ ಅವ್ರು ಕಳಿಸಿದ್ರು. ಅವ್ರು ಕಳಿಸ್ಕೊಟ್ಟಂತಾನೆ ಹಂಗೆ ನಿರ್ವಹಣೆ ಮಾಡ್ಕೊತ ಮಾಡ್ಕೊತಾನೆ ಬಂದ್ವಿ. ಯಾವುದೋ ಟ್ರೈನಿಂಗ್ ಆಗಿಲ್ಲ ನಮ್ದು. ಸರಿ ರಾಜಪ್ಪನವ್ರೆ, ಈಗ ನೀವು ನಿಮ್ಮ ಮನೆಯಲ್ಲಿ ನೀವು ಆಕಳು ಕಟ್ಟಿದ್ದೀರಲ್ಲ, ಈಗ ಪ್ರಾರಂಭ ನಾನು 10 ಆಕಳು ಕಟ್ಟಿದ್ದೆ ಅಂತ ಹೇಳಿದ್ರಿ, ಈಗ ಎಷ್ಟಿದೆ ಆಕಳು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ, ಈಗ ನಿಮ್ಮ ಪಶು ಸಂಗೋಪನೆ ಬಗ್ಗೆ. ಫಸ್ಟ್ಗೆ ಕಟ್ಟಿದಾಗ ಒಂದು ಆಕಳು ತಗೊಂಡದೆ 13 ದಿವಸಕ್ಕೆ ಆಕಳು ಸತ್ತೋಗ್ಬಿಡ್ತು. ಅಯ್ಯಪ್ಪ. ಆಮೇಲೆ ಏನ್ ಮಾಡಿದ್ವಿ, ಜನ ಏನಂದ್ರು ಇಲ್ಲಪ್ಪ ಆಕಳ ಕಟ್ಟಬಾರ್ದು ಅಂತ ತೀರ್ಮಾನ ಮಾಡಿ ಆಕಳ ಬಹಳ ದಿವಸ 2 ವರ್ಷ 1 ವರ್ಷ ಆಕಳ ಯಾರು ಕಟ್ಟಲೇ ಇಲ್ಲ. ಆಮೇಲೆ ನಾವೇ ಜನಕ್ಕೆ ನಾನೇ 2 ಆಕಳು ತಗೊಂಬಂದು ಮತ್ತೆ ಜನಕ್ಕೆ ದುಡ್ಡು ಕೊಟ್ಟು ಆಕಳ ಕಡಿಸಿ ಸಂಘ ಇಂಪ್ರೂವ್ಮೆಂಟ್ ಮಾಡಿ ಆಮೇಲೆ ಅಷ್ಟೇ ಏಕೆಂದ್ರ ಆತು. ಅವಾಗ ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ ನೀವು? ಇನ್ಶೂರೆನ್ಸ್ ಮಾಡಲಿಲ್ಲ ಅವಾಗ. ಅವಾಗ 2005 ಇನ್ಶೂರೆನ್ಸ್ ಇರಲಿಲ್ಲ, ಮಾಡಲಿಲ್ಲ. ಆಮೇಲೆ ಇತ್ತಿತ್ತ ಬರ್ತಾ ಬರ್ತಾ ನಾವೇ ಮಾಡಿದ್ವಿ, ಒಂದು ಹಸು ತಗೊಂಬಂದು ಆ ಆಕಳಿನಾಗೆ ನಮ್ಮಲ್ಲಿ 6 ಕರ ಆಗ್ತದ, 6 ಕರ್ನಾಗೆ 2 ಎಣಗಾರ ಉಳಿಕವನ್ನು ಹಾಕಿ ಉರಿಕರ ಆಗ್ತದೆ. ಅದರಲ್ಲಿ 2 ಎಣಗಾರ ಹಾಕಿದ್ರನ್ನ 10 ಬೆಳಗ್ಗೆ 10 ಲೀಟ್ರ್ ಸಾಯಂಕಾಲ 10 ಲೀಟ್ರ್ ಹಾಲು ಕರೆ ಕಚ್ಚಿದ್ವಿ. ಅದೇ ಈಗ ನಮ್ಮಲ್ಲಿ ಇರೋದು 2 ಆಕಳ, 2 ಆಕಳಿನಾಗೆ 10 ಲೀಟ್ರ್ ಹಾಲು ಕೊಡೋ ಅಂತ ಆಕಳು ನಾನು ನಮ್ಮಲ್ಲೇ ಬಿಟ್ಟಿದ್ದೆವು. ಆಮೇಲೆ ಹಾಕಿ ಆಮೇಲೆ ಎಲ್ಲ ಟ್ರೈನಿಂಗ್ ಆಯ್ತು, ಯಾವ ಥರ ಆಕಳ ಬೆಳೆಸ್ಬೇಕು, ಕರ ನಿರ್ವಹಣೆ ಯಾವ ಥರ ಮಾಡಬೇಕು, ಆಕಳ ನಿರ್ವಹಣೆ ಯಾವ ಥರ ಮಾಡಬೇಕು ಅನ್ನೋದೊಂದು ನಾವು ತರಬೇತಿ ನಾವು ಕೃತಕ ಕಂಪ್ನಿ ಬಂದಾಗ ನಾವೆಲ್ಲ ತರಬೇತಿ ತಗೊಂಬಂದಿದ್ದೆ. ಅದೇ ಥರನೇ ಆಕಳ ಕರ ಬೆಳೆಸಿದಾಗ ಕರುಗಳು ಅದೇ ಥರನೇ ಬೆಳೆದು 10 ಲೀಟ್ರ್ ಹಾಲಿಂಡ ಈಗ ಐತೆ, ಹಾಲೇ 12 ಲೀಟ್ರ್ ಹಾಲಿಂಡ ಆಕಳು ಮನೆಯಾಗೈತಿ ಈಗ ಹಾಲೇ. ಒಂದು 14 ತಿಂಗಳು ಆಗೈತೆ ಕರ. ಅದು ಈ ಮನೆ ಗರ್ಭ ಕಟ್ಸೇವಿ, ಅದೇ ಇಟ್ಟು ಬಂದೈತೆ. ಪರವಾಗಿಲ್ಲ, ನಾವು ಹೈನುಗಾರಿಕೆ ಬಗ್ಗೆ ರಾಜಪ್ಪನವ್ರೆ, ಹೈನುಗಾರಿಕೆ ಅಂದ ಕೂಡಲೇ ರೈತರು ಹಿಂದಾಗ್ತಾರೆ. ಬಹಳ ರಗಳೆ ಕೆಲಸ ಅದು. ಕಾಲ ಕಾಲಕ್ಕೆ ಸಗಣಿ ತೆಗಿಬೇಕು, ಉಚ್ಚೆಗೆ ಒತ್ತ ಬಳಿಬೇಕು, ಹಾಲು ಹಿಂಡಬೇಕು, ಬಹಳ ರೇಜಿಗೆ ಕೆಲಸ, ಹೊಟ್ಟೆಗೆ ಹಾಕ್ಬೇಕು, ಮೇಯಿಸ್ಬೇಕು ಅಂತ. ನಿಮ್ಮ ಅನುಭವ ಹೇಳಿ. ನಮ್ಮ ಅನುಭವ ಏನು ಗೊತ್ತ, ಉದಾಹರಣೆ ಕೊಡ್ತೇವೆ ನಿಮಗೆ. ಒಂದು ಟ್ಯಾಕ್ಟ್ರಿ ತಗೊಂಬರ್ತೇವೆ, ಟ್ಯಾಕ್ಟ್ರಿ ತಗೊಂಬಂದಾಗ 3 ಲಕ್ಷ 4 ಲಕ್ಷ ಕೊಟ್ಟು ಟ್ಯಾಕ್ಟ್ರಿ ತಗೊಂಬರ್ತೇವೆ. ಅದರಾಗೆ ದಿವಸಕ್ಕೆ ಉಳಿಯೋದು ಎಷ್ಟು, ಡೀಸೆಲ್ ಹಾಕಿದರೆ ಅದು ಒಗೆಯಾಗಿ ಹೋಗ್ಬಿಡ್ತೈತೆ, ಇಂಜನ್ ಸವಕಳಿ ಬರ್ತೈತೆ, ಟೈರ್ ಸವಕಳಿ ಬರ್ತೈತೆ. ಅದನ್ನು ಮಾರಕ್ಕೆ ಕೊಟ್ಟರು 1.5 ಲಕ್ಷಕ್ಕೂ ತಗೊಳಲ್ಲ, 3 ಲಕ್ಷ ಕೊಡ್ತದೆ. ನಮ್ಮ ಹೈನುಗಾರಿಕೆ ಆಕಳನ್ಯಾಗ ಅಂದರೆ ಇವತ್ತು 50,000 ರೂಪಾಯಿ ಕೊಟ್ಟು ಆಕಳ ತಗೊಂಬಂದ್ವಿ ಅಂದರೆ ಅದ್ರಾಗೆ ಯಾವುದು ವೇಸ್ಟ್ ಇಲ್ಲ, ವೇಸ್ಟು ಅನ್ನೋದೇ ಇಲ್ಲ. ಒಂದು ಕರ ಹಾಕಿದರೆ ಕರೆನ್ ಲಾಭ. ಆಮೇಲೆ ನಾವು ಫುಡ್ಡು ಮೇವು ಹಾಕ್ತಾವಲ್ಲ, ಸಗಣಿ ಲಾಭ. ಆಮೇಲೆ ನಾವು ಮಾಡಿದಂಥ ಖರ್ಚು ಮಾಡಿದರೆ ಹಾಲಿನ ಲಾಭ, ಹಾಲಿನ ಲಾಭ. ಆಮೇಲೆ ಸರ್ಕಾರದಿಂದ ಪುರುಷೋತ್ತನೆ ಈಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡುತ್ತೆ, 5 ಲೀಟ್ರಿಗೆ 5 ರೂಪಾಯಿ ಆ ಲಾಭ. ಆದರೆ ನಷ್ಟ ಏನೈತಿ, ನಷ್ಟನೇ ಇಲ್ಲ. ಮನೆಗೆ ಹಾಲು ನಮ್ಮ ಮನೆಗೆ ಯಾರು ನಿಮ್ಮ ಸಾಹೇಬ್ರು ಬಂದರು ಅಂತ ಹೇಳಿ, ನಮ್ಮ ಡಾಕ್ಟರ್ ಬಂದಾರಪ್ಪ, ಒಂದು ಅದನ್ನೇ ಒಂದಿಟ್ಟು ಒಂದು ಲೋಟ ಹಾಲು ಕೊಡಮ್ರೆ, ಜಲ್ದಿ ಸ್ಟಾಕ್ ಆಗ್ತದೆ ಅಂತ ಮತ್ತೆ ಮನೆ ಹಿಡ್ಕೊಂಡು ಹೋಗ್ಬೇಕು. ಅದೇ ಮನೆಗಾದರೆ ಮನೆಯಾಗ ನಾವು ತಿಂದು ಉಂಡು ಉಳಿದಂತ ಡೈರಿಗೆ ಹಾಕ್ತೀವಿ. ಡೈರಿಗೆ ಹಾಕಿದ್ರಾಗ ಫುಡ್ಡಿನ ಖರ್ಚು ವೆಚ್ಚ ನಮ್ಮ ನನ್ನ ಅನುಭವದಲ್ಲಿ ಒಂದು ಆಕಳಿಗೆ 12 ಲೀಟ್ರ್ ಹಾಲು ಕೊಡೋದಿದ್ದು ಮನೆಗೆ ಆಕಳ. 12 ಲೀಟ್ರ್ ಹಾಲಿನಲ್ಲಿ 3 ಲೀಟ್ರ್ ಕರಿಗೆ ಹಾಕಿ 9 ಲೀಟ್ರ್ 10 ಲೀಟ್ರ್ ಹಾಲು ಹಾಕ್ತಿದ್ವಿ ನಾವು ಸಂಘಕ್ಕೆ. ಸಂಘಕ್ಕೆ ಹಾಲು ಹಾಕಿದಾಗ ಒಂದು 10 ದಿವಸಕ್ಕೆ 4,000 ರೂಪಾಯಿ ನಿಮಗೆ ಪೇಮೆಂಟ್ ಯಾವಾಗಲೂ ಬರೋದು. 4,000ದಲ್ಲಿ ನಾವು ಒಂದು 1,500 ರೂಪಾಯಿ ನಾವು ಫುಡ್ಡಿ ತೆಗೆದಿರ್ತಿದ್ವಿ. ಅಲ್ಲಿಗೆ ಎಷ್ಟು ಬೀಳಿತು, 2,500 ಬೀಳಿತ್ತು. 2,500 3 ವಾರ ಹಾಕ್ತೇವೆ, 7,500 ರೂಪಾಯಿ ಆಯ್ತು. 7,500 ರೂಪಾಯಿ ನಾವು ಎಲ್ಲಿ ಹೋಗ್ಕೋವಿ, ಆರಾಮಮ್ಮ ನಮ್ಮ ಕೆಲಸನೂ ಹಾಕತ್ತೆ, ನಾವು ಮನೆ ದುಡಿದು ದುಡಿತೇವೆ, ನಾವೆಲ್ಲ ಮಾಡ್ತೇವೆ. ಅದರಿಂದ ನಷ್ಟ ಅಂತೂ ಇಲ್ಲ, ಯಾರೋ ಅವರಿಗೆ ಅನುಭವ ಇಲ್ಲ. ಅದೇ ಅಂತ ಮಾಡೋಕೆ ಒಂದೇ ಪಟ್ಟಿಗೆ ಲಾಭ ಅಂದರೆ ಎಲ್ಲಿಂದ ಬರ್ತೈತಿ, ಒಂದೇ ಪಟ್ಟಿಗೆ ಲಾಭ ಇರಲ್ಲ. ಯಾವುದೇ ಲಾಭ ಅಂದರೂ ಕೂಡ ಒಂದು ಸ್ವಲ್ಪ ಹೋಗ್ಬೇಕು, ನಮ್ಮ ಶ್ರಮನೂ ಬೇಕಲ್ವಾ ರಾಜಪ್ಪನವರೇ. ನಮ್ಮಲ್ಲೇ ಏನಾಗತ್ತೆ ಅಂದರೆ ಹಸು ಕಟ್ಟಿದಾಗ ತಕ್ಷಣನೇ ಬರಲ್ಲ ಲಾಭ, 1 ವರ್ಷ ಬರಲ್ಲ. ನಾನಂತೂ ಅದಕ್ಕಂತೂ ಹೇಳ್ತೇನೆ, ಅದಕ್ಕೆ ಈಗ 50,000 ರೂಪಾಯಿ ಕೊಟ್ಟು ಆಕಳ ತಗೊಂಬಂದ್ರೆ 50,000 ರೂಪಾಯಿ ಉಳಿಯೋಕೆ ಸಜಲ್ಲ, ಅಲ್ಲಿಗೆ ಅಲ್ಲಿಗೂ ಕರೆಕ್ಟ್. ಆಕಳ ಮಾರಿದ್ರೆ ಎಷ್ಟು ಹೋಗತಿ, 60,000 ಹೋಗತಿ. ಅದನ್ನಾರು ಕೊಡ್ತಾರೆ ದುಡ್ಡು. ಆಮೇಲೆ ಸರ್ಕಾರ ಪೂರ್ಸದಾನೆ, ಆಮೇಲೆ ಸಗಣಿ ತೆಗೆದು ಒಂದು 2 ಲೋಡ್ ಸಗಣಿ ಹತ್ತೋದ್ರೆ 8,000 ರೂಪಾಯಿ ಬಂತು. ಅದೇ ಅದನ್ನೇ ಮಾರಿ ಮೇವು ತಗೊಬೋದು. ಲಾಸ್ ಅಂತ ಆಕತಿ, ಲಾಸ್ ಅನ್ನೋದೇನೂ ಇಲ್ಲ. ನನ್ನ ಅನುಭವದಲ್ಲಿ ಹೈನುಗಾರಿಕೆಗೆ ಲಾಭನೇ ಹೊರತು ಲಾಸ್ ಅಲ್ಲ. ಒಳ್ಳೇದು ರಾಜಪ್ಪನವರೇ, ಇದುವರೆಗೆ ನಿಮ್ಮ ಹೈನುಗಾರಿಕೆ ಅನುಭವ. ಅದರ ಜೊತೆಗೆ ವಿಠಲನಗರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳಾಗಿ ಆ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ನಮಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಆಯ್ತು, ನಮಸ್ಕಾರ ಸರ್. ಇದುವರೆಗೂ ಶಿಕಾರಿಪುರ ತಾಲೂಕು ವಿಠಲನಗರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳನ್ನು ಕುರಿತು ಕಾರ್ಯದರ್ಶಿಗಳಾದ ಶ್ರೀ ಎನ್ ರಾಜಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶ್ರೀ ಎಚ್ ಎನ್ ಸುಬ್ರಹ್ಮಣ್ಯ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.